ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ. ಚಂದು ಕಾಕಾ ಸರ್ ಆಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ ಮಾರ್ಚ್ 15ರಿಂದ ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿಯನ್ನು ಬುಕ್ ಮಾಡಿ. ಚಂದು ಕಾಕಾ ಸರ್ ಆಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ಚಂದ್ರಣ್ಣ. ಹಾಂ ಬಾ ಶರಣ. ಅಲ್ಲೋ ಚಂದ್ರಣ್ಣ, ಏನಪ್ಪ ಇದು, ಯಾವ ಪರಿಮಳಿ ಅಲ್ಲ, ಹೆಸರೆಲ್ಲ ಕರ್ಗಾಗ್ಬಿಟ್ಟು ನೋಡಪ್ಪ, ರಾಶಿ ಮಾಡದ ವಜ್ಜೆ ಆಗ್ಬಿಟ್ಟು. ಮಳಿ ಜಾಸ್ತಿ ಆಗಿಬಿಡ್ತಿ ಸಲ, ಭಾಳ ಹೆಚ್ಚಿಗೆ ಆಯ್ತು ಮಳಿ. ಅರೆ ಅರೆ, ಆದರೆ ಹೆಸರಿನ ಬೆಳಿಗ್ಗೆ ಭಾಳ ಮಳಿ ಆದ್ರೆ ತಡ್ಕೊಳ್ಳೋದಿಲ್ಲ ಅದು. ಇಲ್ಲ ಹೆಂಗಾಗೈತೆ ಅಂದ್ರೆ, ಹೆಸರು ಬಿಡಿಸ್ಲಿಕ್ಕೆ ಹೋದ್ರೆ ಹೊಲದಾಗೆಲ್ಲ ಹುದುಲು ಹುದುಲು, ಹೆಸರುಕಾಯಿ ಬಿಡಿಸಿದ್ರೆ ಅದರೊಳಗೆ ಒಂಥರ ಬುದು ಬುದು ಬುದಾಗ್ಬಿಟ್ಟದ, ಒಂಥರ ಬೂಡಿಸ್ತಾರ. ಈಗ ಏನು ಬಿಸಿಲು ಬಿತ್ತ ಅಂದ್ಕೊಳ್ಳೋಣ, ಒಣಗಿಸಿ ಆಮೇಲೆ ಮಾರಾಟ ಮಾಡ್ಬೇಕು ಏನು ಗೊತ್ತಿಲ್ಲ. ಆದ್ರೆ ಏನಪ್ಪ ನಮ್ಮ ಪರಿಸ್ಥಿತಿ ಹಿಂಗ ಇಲ್ಲ, ಬಿಸಿಲು ಬೇಕು ಅದಕ್ಕೆ. ಬಿಸಿಲು ಇತ್ತಂದ್ರನ ಹೆಸರು ಒಂದು ಸ್ವಲ್ಪ ಕಾಳು ಬಿಡಕ್ಕೆ ಚಲೋ ಕಾಳು ಆಗ್ತೈತಿ. ಬಿಸಿಲಿಲ್ಲ ಅಂತ ಹೇಳಿದ್ಕ ಬರೀ ಮಾಡಾಗಿ ಮಾಡ್ ಕವಚ್ಕೊಂಡು ಅದು ಕಾಳು ಬೆಳಕನ ಇದು ಆಗಿಲ್ಲ ಅದಕ್ಕೆ. ಇಲ್ಲ ಕಾಳು ಬೆಳೆದಿದ್ದು ಈಗ ರಾಶಿ ಮಾಡ್ಬೇಕು ಅನ್ನೋದ್ರಾಗನ ಮಳೆ ಹತ್ತಿ ನಿಂತು ಹೊಡೆದ್ಬಿಟ್ಟು. ಹೌದು, ಹಿಂಗಾಗಿ ಏನಾಗಿದೆ, ಅವು ಒಳಗಿನ ಕಾಳೆಲ್ಲ ಕರ್ಗ ಹಾಕ್ತಾವು, ಮತ್ತೊಂದು ಚೂರು ಚೂರು ಅಲ್ಲಲ್ಲಿ ಬೂಳ್ಸ್ ಬರಕತ್ತಾವ. ಹಿಂಗಾಗಿ ತಾವಡು ತುಬಿಡು ಬಿಸಿಲಿಗೆ ಒಣಗಿ ಹಾಕಿ ಸ್ವಲ್ಪ ಲೇಟ್ ಮಾಡೋಣ ರಾಶಿ ಮಾಡೋಣ ಅಂತ ವಿಚಾರ ಮಾಡಕತ್ತ ನೋಡು. ಅಲ್ಲ ಚಂದ್ರು, ಈಗ ಈ ರೈತರ ಬದುಕು ಹಿಂಗೆ ನೋಡು ಅಂದ್ರೆ, ಎಷ್ಟು ನಾವು ಮನಸ್ಸು ಮಾಡಿ ಕೆಲಸ ಮಾಡ್ಬೇಕಂದ್ರೂ ಸಾಕಷ್ಟು ತೊಂದರೆಗಳು ಬರ್ತಾವ. ಸಾಥ್ ಕೊಡುದಿಲ್ಲ. ಹಿಂಗಾಗಿ ಹೋಸಲ ನೋಡು, ಹೋಸಲ ಅಂತೂ ಮಳಿ ಇಲ್ದಂಗನ ಆಗ್ಬಿಡ್ತು, ಈ ಸಲ ನೋಡಿದ್ರೆ ಮಳಿ ಜಾಸ್ತಿ ಆಗ್ಬಿಡ್ತು. ಹಿಂಗಾಗಿ ರೈತನಿಗ ಯಾವ ಟೈಮ್ನಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದಂತ ಖರೆ, ಮೊನ್ನೆ ಒಬ್ಬ ಸೈಂಟಿಸ್ಟ್ ಬಂದಿದ್ರಪ್ಪ, ಅವ್ರು ಹೇಳಕತ್ತಿದ್ರು, ಈಗ ಗೋಂಜಾಳ ಹಾಕಿನ ನಾನು ಹಾಕ್ಬೇಕಾರ ಈಗ ನಾವು ಗೊಬ್ಬರ ಮತ್ತೆ ಹಾಕ್ತಿವಿ, ಗೊಬ್ಬರ ಮತ್ತೆ ಈ ಬೀಜ ನಾವು ಕರೆಕ್ಟ್ ಆಗಿ ರೈತ ಸಂಪರ್ಕ ಕೇಂದ್ರ ತಗೊಬೇಕು, ಆಮೇಲೆ ಬೀಜೋಪಚಾರ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಔಷಧ ಹೊಡೆದು ನೀಟಾಗಿ ಚಂದ ಮಾಡಿದ್ರೆ ಅಂದ್ರೆ, ಆಮೇಲೆ ಹೊಡಿಬೇಕಾದ್ರೆ ನಾವೇನ್ ಮಾಡ್ತೀವಿ ಗೊತ್ತನ್ನು ರೈತರು, ಅದು ಗೊಬ್ಬರ ನಮ್ಗೆ ತಿಳಿತಾ ಹಂಗಾಕಿ ಬಿಡ್ತೀವಿ. ಹಾ, ಒಂದು ಚೀಲ ಯೂರಿಯಾ, ಒಂದು ಚೀಲ ಡಿ ಎ ಪಿ ಅಂತ ಹೇಳಿ ತಗೊಂಡು ಹಂಗೆ ಉಕ್ಕಿಬಿಡ್ತೀವಿ. ಅಂದ್ರೆ ಸಮ ಪ್ರಮಾಣದಲ್ಲಿ ಹಾಕೋದು ಬಹಳ ಮುಖ್ಯದ. ಮತ್ತೆ ಒಂದಿಟ್ಟು ಸಾವಯವ ಗೊಬ್ಬರದ ಕಡೆ ಲಕ್ಷ್ಯ ಹರಿಸು ಅಂತ ಅಂದ್ರೆ ಅವರು. ಈಗ ನೋಡಪ್ಪ ಚಂದ್ರು, ನೀನು ಶಾಣೆ ಇದ್ದೀವಿ, ನಿಮ್ ಮನೆಗ ಒಂದು ತಿಪ್ಪಿ ಗೊಬ್ಬರದು ಖಜಾನೆ ಇಟ್ಟಿ ಅನ್ಪ, ನೀನು ಅದಕ್ಕೆ ನಿಂದು ಸ್ವಲ್ಪ ಪೀಕ ಬೇರೆ ಇರ್ತ ನೋಡು. ತಿಪ್ಪಿ ಗೊಬ್ಬರನ ಜಾಸ್ತಿ ಉಪಯೋಗ ಮಾಡೋದು ನಾನು. ಈಗ ನಮ್ಮ ರೈತ ಬಾಂಧವರಿಗೆ ಈ ತಾಂತ್ರಿಕತೆಯನ್ನು ತಿಳ್ಕೊಂಡ್ರೆ ಮಾತ್ರ ಏನಾದ್ರೂ ಒಂದು ಹೆಚ್ಚು ಲಾಭ ಮಾಡ್ಕೊಳಕ್ ಆಗತ್ತೆ ಅಂತ ಅವ್ರು ಹೇಳಿದ್ರು. ಬೆಳೆ ಉತ್ಪಾದನಾ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು ನಾವು. ಅವ್ರೊಂದು ಮಾತು ಹೇಳಿದ್ರು ಚಂದ್ರು, ಬಹಳ ನನ್ನ ಹಿಡಿಸ್ತದ. ನಮ್ಮ ಜನರು ನಾವೆಲ್ಲ ಓದಿವಿ, ಆದ್ರೆ ಅದು ಸಾಲೋದಿಲ್ಲ, ನೀವು ಕೃಷಿ ಸಾಕ್ಷರ ಆಗ್ಬೇಕು ಅಂತ ಹೇಳಿದ್ರು. ಕೃಷಿ ಸಾಕ್ಷರ, ನೀವು ಸಾಲ ಕಲಿತದ್ದು ಬೇರೆ, ಅಲ್ಲಿ ಕೃಷಿ ಸಾಕ್ಷರ ಅಂದ್ರೆ ಇವತ್ತ ನಾವು ಬೀಜ ಆರಿಸೋದ್ರಿಂದ ಹಿಡಿದು ಬೀಜೋಪಚಾರ ಮಾಡೋದ್ರಿಂದ ಹಿಡಿದು ಬಿತ್ತಿ ರಾಶಿ ಮಾಡೋ ತನಕನು ಅಲ್ಲಿ ಹೊಲದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇಟ್ಕೋಬೇಕು. ಮತ್ತೆ ಏನು ಅವಶ್ಯಕತೆ ಅದ, ಯಾವಾಗ ಏನು ಹುಡಬೇಕು ಅಂತ, ಯಾಕಂದ್ರೆ ಈಗಂತೂ ಸಾಕಷ್ಟು ವಿಜ್ಞಾನಿಗಳು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ನೀನು ವಿಡಿಯೋ ಮಾಡಿ ಕಳಿಸಿದ್ರು ಆತು, ಹೇಳ್ತಾರೆ ಇಂಥ ಹುಳ ಬಂದತ್ ನೋಡ್ರಿ ಏನ್ ಮಾಡ್ಬೇಕಂದ್ರೆ ಯಾವ ಔಷಧ ಹೊಡ್ಬೇಕು ಹೇಳ್ತಾರೆ. ಆಮೇಲೆ ಎಷ್ಟು ಹೊಡಬೇಕು ಅನ್ನೋದು ಹೇಳ್ತಾರೆ. ನಾವು ಔಷಧ ಹೊಡಬೇಕು ಅಂದ್ಕೊಳ್ಳಿ ತರದು ಹಂಗೆ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತೀವಿ. ಅದು ಏನಾಗಿದೆ ಅಂದ್ರೆ ಆಹಾರ ಒಂದು ಇದ್ರ ಮೇಲೆ ಪರಿಣಾಮ ಬೀರೋದು. ನೀವು ಹೇಳೋದು ಕರೆ ಐತಿ, ರೈತರು ಸಾಕ್ಷರರಾದ್ರಂದ್ರೆ ಇವನ್ನೆಲ್ಲ ತಿಳ್ಕೊಂಡು ಯಾವ ಪ್ರಮಾಣದ ಗೊಬ್ಬರ ಕೊಡ್ಬೇಕು, ಯಾವ ತರ ರಾಸಾಯನಿಕನ ಬಳಸ್ಬೇಕು ಅನ್ನೋದು ಗೊತ್ತಾಗ್ತೈತಿ. ನಾವು ಹುಚ್ಚು ಸಕ್ಕರ ಹೆಂಗಾರ ಕುಡಿಸೋದು, ಹೆಂಗಾರ ಹೊಡೆಯೋದು ಮಾಡೋದ್ರಿಂದ ಬೆಳಿಗೂ ತೊಂದ್ರೆ ಮತ್ತೆ ಇಳುವರಿನೂ ಕಡಿಮೆ ಬರ್ತೈತಿ. ಒಂದ್ ಮಾತಿಲ್ಲ ಚಂದ್ರು, ನಾವೇನ್ರಿ ಗೆಲ್ಬೇಕಂದ್ರೆ ಬಹಳ ಕಷ್ಟಪಡೋದಿರೋದಿಲ್ಲ, ಸ್ವಲ್ಪ ಹೆಚ್ಚು ಹೆಜ್ಜೆ ಇಡೋದಿರ್ತೈತಿ. ಬಹಳ ನೀವು ತ್ರಾಸ ಪಡ್ಬೇಕಲ್ಲ, ಎಲ್ಲರೂ ಕಷ್ಟಪಟ್ಟ ಕೆಲಸ ಮಾಡ್ತಾರ, ಅದ್ರಾಗ ಒಂಚೂರು ಜಾಸ್ತಿ ಯಾರು ಈ ತಂತ್ರಾಂಶ ತಿಳ್ಕೊಂಡು ಇದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಮಾಡ್ತಾರಲ್ಲ, ಅವ್ರು ಯಶಸ್ವಿ ಆಗ್ತಾರೆ. ಇವತ್ತು ಎಷ್ಟು ಮಂದಿ ಯಶಸ್ವಿ ರೈತರು ಇದ್ದಾರೆ ನೋಡ್ತಿಲ್ಲ, ನಮ್ಮ ಇವರಿದಾರಲ್ಲ ಋಣದ ಸಾಹೇಬ್ರು, ಅವ್ರು ಏನು ಎಷ್ಟಪ್ಪ ಅವರು ಸಂರಕ್ಷಿತ ಕೃಷಿ ಮಾಡ್ತಾರ, ಬಾಬಾ ಭಾರಿ ಭಾರಿ. ಅಂದ್ರೆ ಏನು ಹೇಳ್ತಾರ ಗೊತ್ತಾನ, ಅವರು ಈ ಪಾಲಿಥಿನ್ ಸೀಡ್ಸ್ ಎಲ್ಲ ಹಾಕಿ ಈಗ ಸಂರಕ್ಷಿತ ಬೇಸಾಯ ಮಾಡ್ತಾರಲ್ಲ, ನೀವು 10 ಗುಂಟೆ ಮಾಡ್ರಿ, 10 ಗುಂಟೆದಾಗ ನೀನು 1 ಎಕರೆ ಬೆಳೆಯುವಷ್ಟು ಪೀಕ್ ಬೆಳಿಬಹುದು ಅಂತ ಹೇಳಿದ್ರು. ಅದೇ ಸರ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಬೇಕಾಗತ್ತೆ ಅಂತ ಹೇಳಿ ಭಾಳ ರೈತರು ಹಿಂಜರಿತಾರ. ಆದ್ರೆ ಈಗ ಸರ್ಕಾರ ಅದಕ್ಕೆ ಸಾಕಷ್ಟು ಸಾಲ ಸಹಾಯ ಕೊಡ್ತದೆ, ಆದ್ರೆ ಆಮೇಲೆ ಒಂಚೂರು ಸಬ್ಸಿಡಿನೂ ಇರ್ತದೆ. ಒಂದು ನಾವಂತೂ ತಿಳ್ಕೊಬೇಕು ಚಂದ್ರು, ನೋಡು ನೀನಂತೂ ಯಾವಾಗಲೂ ಅದ್ರ ಮೇಲೆ ಸಾಕಷ್ಟು ಅವಲಂಬನೆ ಇದ್ದೀನಿ. ಈಗ ಕೃಷಿ ಅಂತಂದ್ರೆ ಅಲ್ಲಿ ಕೂಡ ಒಂದು ಅದು ಒಂದು ಉದ್ಯಮ ಅಂತ ಯಾಕೆ ತಿಳ್ಕೊಬಾರ್ದು? ನಾವು ಯಾವ್ದೋ ಒಂದು ಬೇರೆ ಬಿಸ್ನೆಸ್ ಮಾಡಿದ್ರೆ ನಾವು ರೊಕ್ಕ ಹಾಕ್ತಿವಿಲ್ಲ, ರೊಕ್ಕ ಹಾಕಿದ್ರೆ ಮುಂದೆ ತಗೊಳಕ್ ಬರ್ತದೆ. ಈ ಕೃಷಿನೂ ಹಂಗೆ. ಆದ್ರೆ ಒಂದು ನಾವು ಎಚ್ಚರಿಕೆ ವಹಿಸ್ಬೇಕಂತಂದ್ರೆ ಖರ್ಚು ಜಾಸ್ತಿ ಆಗಂಗ್ ನೋಡ್ಕೊಳ್ಬೇಕು, ಇಳುವರಿ ಜಾಸ್ತಿ ಆಗಂಗ್ ನೋಡ್ಕೋಬೇಕು. ಹಾ ಅಂದ್ರೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಆಗ್ಬೇಕು. ಅದಾಗಬೇಕು ಅಂದ್ರೆ ನಾವು ಸ್ವಲ್ಪ ತಿಳಿದವ್ರ ಮಾತು ಕೇಳಬೇಕು. ನಮ್ಮ ವಿಜ್ಞಾನಿಗಳು ಹೇಳಿದ್ರಲ್ಲ ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯ. ಮತ್ತೆ ನೀ ಆಗ್ಲೇ ಏನಾಗ್ತಿದ್ದಲ್ಲ ಏನು ಸಮಗ್ರ ಕೃಷಿ ಬಹಳ ಚಲೋ ಅಂತ ಹೇಳಿ. ಹೌದೌದೌದು. ಈಗ ಬಹಳಷ್ಟು ಜನರು ಏನ್ ಮಾಡಾಕತ್ತಾರ, ಒಂದ ಬೆಳೆ ಪದ್ಧತಿ ಅನುಸರಿಸಕತ್ತಾರ, ಮಿಶ್ರ ಬೆಳೆ ಪದ್ಧತಿನ ಕೈ ಬಿಟ್ಬಿಟ್ಟಾರ. ಹಿಂಗಾಗಿ ಸಮಗ್ರ ಕೃಷಿಯನ್ನ ನಾವು ಮಾಡೋದ್ರಿಂದ ಬಹಳ ಅನುಕೂಲ ಆಗತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರ. ಅದನ್ನ ಅಳವಡಿಸ್ಕೋಬೇಕಾಯ್ತು ನಾವು. ಈಗ ಹೊಲದಾಗ ನಾವು ಈಗ ಹೆಸರು ಕೈ ಕೊಡ್ತಂದ್ರ ಅಥವಾ ಈಗ ಗೋಂಜೋಳ ಬೆಳಿತಿರ್ತೀವಿ, ಅದ್ರ ಕೂಡ ಅಂತರ ಬೆಳೆಯಾಗಿ ತೊಗರಿ ಬೆಳಿಬಹುದು, ಅಂತವೆಲ್ಲ ಬೇರೆ ಬೇರೆ ನಾವು ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈಗ ಸಿರಿಧಾನ್ಯಗಳು ನೋಡು ಎಷ್ಟು ಬೆಲೆ ತಗೋತಾನ, ಅವು ಸಂಸ್ಕರಣೆ ಮಾಡೋದೊಂದು ಕಷ್ಟ. ಆದ್ರೆ ಈ ಕಸ ಪಸ ಬೆಳಿಲಾರ ನೋಡ್ಕೋತಾವ. ಆಮೇಲೆ ಬದುಗುಂಟ ಒಂದಿಟ್ಟು ಹಣ್ಣಿನ ಗಿಡ ಹಾಕುವಂಥದ್ದು, ಆಮೇಲೆ ಮತ್ತೆ ಬೇರೆ ಬೇರೆ ಒಂದಿಷ್ಟು ಈ ಹೊರಗಿನ ಬದುವಿಂದ ಯಾಕೆ ಹಾಕೋದಂದ್ರೆ ಆ ಕಡೆ ರೋಗ ಈ ಕಡೆ ಬರಬಾರ್ದಲ್ಲ, ಆ ಕಡೆ ಕೀಟಗಳು ಈ ಕಡೆ ಬರಬಾರ್ದು, ಸರಳ ಬಂದ್ಬಿಡ್ತಾವ. ಅದಕ್ಕೆ ಸಂರಕ್ಷಣೆ ಮಾಡ್ಕೋಬೇಕು, ಬದುವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದನ್ನ ಮಾಡಬೇಕು. ಆಮೇಲೆ ಈಗ ಒಂದು ಇಲ್ಲಾಂದ್ರೆ ಇನ್ನೊಂದು ನಮ್ಗೆ ಇರ್ಬೇಕು. ಮತ್ತೆ ಆಮೇಲೆ ಮುಖ್ಯವಾಗಿ ಈ ಕೋಳಿ ಸಾಕಣೆ ಮಾಡುವಂಥದ್ದು, ಕುರಿ ಸಾಕಣೆ ಮಾಡುವಂಥದ್ದು ಎಷ್ಟೋ ಮಂದಿ ಮಾಡ್ಲಿಕ್ಕತ್ತಾರ. ಒಂದೇನ್ ಗೊತ್ತನು ಚಂದ್ರು, ಇನ್ನು ಹೆಂಗ ಮೈ ಮುರಿದು ದುಡಿತೀಯಲ್ಲ, ಯಾವಾಗ ನೋಡಿದ್ರು ಹೊಲದಾಗ ಇರ್ತೀಪ. ಹಂಗ ನಾವು ಆಲಸ್ಯನ ಕೊಡಿವಿ ಕೆಲಸ ಮಾಡೋದು ಬಹಳ ಮುಖ್ಯ. ನೀ ನೋಡು, ನೀ ಯಾವಾಗ್ಲೂ ನಗ್ನತೆ ಹಾಕಿರ್ತಿ ಅಂತಂದ್ರೆ ನಿನಗೆ ಒಂದಿಲ್ಲ ಒಂದ್ ಇನ್ಕಮ್ ಇದ್ದೇ ಇರ್ತದೆ. ಹೌದಲ್ಲ, ಅದ ಕಾರಣ ಅಂದ್ರೆ ನೀನ್ ಮೈ ಮುರಿದು ದುಡಿತೀವಿ, ಆಮೇಲೆ ಯಾವಾಗ್ಲೂ ಹೊಲದ ಕೂಡ ನೀನು ಇರ್ತೀವಿ, ನಿನ್ ಜೀವನ ಕಳಿತೀವಿ. ಹೌದಲ್ಲ, ಮುಂದೆಲ್ಲ ಕೂಡ ನಾವು ಹೊಲಕ್ಕೆ ಹೋಗೋದ ಕೆಲಸ ಮತ್ತೇನಿಲ್ಲ. ಹಂಗ ಮಾಡಿದ್ರಂದ ಏನಾಗತ್ತೆ ಅಂದ್ರೆ ಇದನ್ನ ನಾವು ಪರಿಪೂರ್ಣ ಇದು ಇದೇ ನಮ್ಮ ಉದ್ಯೋಗ, ವ್ಯವಸಾಯನ ನಮ್ಮ ಮೂಲ ಉದ್ಯೋಗ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಾವೇನಾರ ಮಾಡಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಇದು ಪಾರ್ಟ್ ಟೈಮ್ ಜಾಬ್ ಅನ್ಕೋತಾರ, ಹೊರಗಡೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಬರ್ತಾರಲ್ಲ, ಹಂಗ ತಿಳ್ಕೊಂಡ್ರ ಹಂಗಂದ್ರೆ ಇದು ಕೃಷಿ ಮಾಡೋದು ಬಹಳ ಕಷ್ಟ. ಬಹಳ ಕಷ್ಟ ಐತಿ, ಇಲ್ಲ ಮಣ್ಣಿನ ಕೂಟ ಮಣ್ಣಾಗಿ ದುಡ್ದಾಗನ ಅದು ಏನಾರ ಫಲ ಕೊಡ್ತೈತಿ. ಅಲ್ಲ ನಿನ್ನ ನೋಡೆ ನಾನು ಒಂಚೂರು ಹಂಗ ಮಾಡ್ಬೇಕು ಅನ್ಕೊಂಡು ಜಾಸ್ತಿ ಹೊಲದಾಗ ಇರಾಕತ್ತೀನಿ, ಮತ್ತೆ ಒಂಚೂರು ನಾನು ಪೀಕ್ ಕಾಣಾಕತ್ತೀನಿ ನೋಡಿ. ಚಲೋ ಮಾಡಿ ಸರ್, ಚಲೋ ಮಾಡಿ. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಕೃಷಿರಂಗದಲ್ಲಿ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಕಲ್ಲಪ್ಪ ಬೆಂಗೇರಿ ಹಾಗೂ ಸಂಗಡಿಗರಿಂದ ದೊಡ್ಡಾಟ. ರಾಜಾದಿ ರಾಜ ರಾವಣ ಮಹಾರಾಜ ಬಹುಪರ ಬಾರ್ದ ಶಬ್ದ ಮಾಡಲಿಕ್ಕೆ ಕಾರಣವೇನು? ರಾಜೇಂದ್ರ ಇಂದಿನ ಯುದ್ಧದಲ್ಲಿ ಕುಂಭಕರ್ಣನು ಮಡಿದು ಹೋದನು. ಏನು, ನನ್ನ ಅನುಜಲಾದ ಕುಂಭಕರ್ಣನು ಮಡಿದನೆ? ಅಯ್ಯೋ ಶಿವ ಶಿವ, ಗಾತವಾಯಿತು ಗಾತವಾಯಿತು. ಎಲೆ ತಾರತಿ, ಬೇಗನೆ ಬಿದ್ದ ಭೂಮಿಗೆ ರಥವನ್ನು ಹೊಡೆಯುತ್ತಲಾಗು. ನಾರಾಯಣ ನಾರಾಯಣ ನಾರಾಯಣ ಮುಕುಂದ ಮುರಿವರ್ಧನ, ಮಹಾತ್ಮರಿಂದ ರಾವಣನಂತ ದುಷ್ಟರು ಪ್ರಜಾಪೀಡಿತರಾಗಿ ರಾಜ್ಯ ನಷ್ಟವಾಗಿ ಶಾಂತತಾ ಪ್ರಧಾನ ಸ್ಥಾಪಿತವಾಗಬೇಕಾದ ಪಾತಾಳ ಲೋಕದಲ್ಲಿ ಐರಾವಣ ಮೈರಾವಣರೆಂಬ ದುರುಳ ರಕ್ಕಸರು ರಾವಣನಂತೆಯೇ ಜಗತ್ಕಂಟಕರಾಗಿರುವರು. ಆದ್ದರಿಂದ ಮೊದಲು ಅವರನ್ನು ನಾಶಪಡಿಸಬೇಕು, ಆಮೇಲೆ ರಾವಣನ ಕುಲದ ಬೇರನ್ನು ಕಿತ್ತೊಗೆಸಿದರಾಯಿತು. ಈಗಲೇ ನಾನು ರಾವಣನ ಬಳಿಗೆ ಹೋಗುವೆನು. ನಾರಾಯಣ ನಾರಾಯಣ ನಾರಾಯಣ. ನಾರದ ಗುರುಗಳಿಗೆ ವಂದಿಸುವೆನು. ದಾನವೇಂದ್ರ, ನಿನಗೆ ಕಲ್ಯಾಣವಾಗಲಿ, ಮೇಲಕ್ಕೇಳುವಂತವನಾಗು. ಯಾಕಾಗಲಲ್ಲದು? ಹೇ ರಾವಣೇಶ್ವರ. ಹೇ ಗುರುಗಳೇ. ನಿನ್ನ ಮುಖ ಕಮಲವು ಏಕೋ ಬಾಡಿದಂತೆ ಕಾಣುತ್ತಿದೆಯಲ್ಲ. ಹೌದು ಹೌದು ಗುರುಗಳೇ, ಆ ಬಂಡ ರಾಮನು ಕಪಿಶಯನವನ್ನು ಕಟ್ಟಿಕೊಂಡು ಬಂದು ಎಮ್ಮೊಡನೆ ಯುದ್ಧ ಮಾಡಿ ಕುಂಭಕರ್ಣ ಇಂದ್ರಜಿತುವಿನನ್ನು ಸಂಹಾರ ಮಾಡಿರುವನು. ಅವನ ಗರ್ವ ಖಂಡನೆಗಾಗಿ ನೀವೇ ಏನಾದರೂ ಒಂದು ಉಪಾಯವನ್ನು ಹೇಳಬೇಕಯ್ಯ ಮಹಾಮಣಿಗಳೇ. ಹೇ ರಾಜೇಂದ್ರ. ಹೇ ಗುರುಗಳೇ. ನೀನೇನು ಯುದ್ಧ ಮಾಡುವುದೇ ಬೇಡ. ಪಾತಾಳ ಲೋಕದಲ್ಲಿ ನಿನ್ನ ವಂಶಸ್ಥರಾದ ಐರಾವಣ ಮೈರಾವಣ ಮಾಯಾತಂತ್ರ ಪ್ರವೀಣರಿರುವರು, ಅವರನ್ನು ಕರೆಯಿಸು. ಅವರು ರಾಮ ಲಕ್ಷ್ಮಣರನ್ನು ತಮ್ಮ ಮಾಯಾಬಲದಿಂದ ಪಾತಾಳ ಲೋಕಕ್ಕೆ ಒಯ್ದು ಮೋಸದಿಂದ ಕೊಂದು ಬಿಡುವರು. ಆಗ ರಾಮ ಲಕ್ಷ್ಮಣರು ನಾಶವಾಗುವರು. ತಿಳಿಯಿತೇ ರಾಜೇಂದ್ರ? ಒಳ್ಳೆಯ ಉಪಾಯವನ್ನೇ ಹೇಳಿದಿರಿ ಗುರುಗಳೇ. ಈ ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ನಾವು ಇಂಥ ಉಪಕಾರ ಮಾಡುವುದರಿಂದಲೇ ಲೋಕ ಕಂಟಕವು ದೂರವಾಗುವುದು. ರಾಜೇಂದ್ರ, ನಾನಿನ್ನು ಹೋಗಿ ಬರುತ್ತೇನೆ. ಯಾಕಾಗಲಲ್ಲದು, ಹೋಗಿ ಬರುವಂತರಾಗಿ. ನಾರಾಯಣ ನಾರಾಯಣ ನಾರಾಯಣ. ಎಲ್ಲೋ ಮಂತ್ರಿವರ್ಯ, ನನ್ನ ಅನುಜರಾದ ನಾರದ ಗುರುಗಳು ಹೇಳಿದ ಉಪಾಯವು ಒಳ್ಳೆಯದಾಗಿರುವುದು. ನನ್ನ ಅನುಜರಾದ ಐರಾವಣ ಮೈರಾವಣರನ್ನು ಬೇಗನೆ ಬರಮಾಡುವಂತನಾಗು. ಯಾಕಾಗಲದು? ರಥವನ್ನು ಹೊಡೆಯುವಂತನಾಗು. ಪಾದಗೆ ವಂದಿಸುವೆನು. ನಿಮಗೆ ಮಂಗಳವಾಗಲಿ, ಮೇಲಕ್ಕೆ ದೇಳುವಂತರಾಗಿ. ಯಾಕಾಗಲಲ್ಲದು? ಹೇ ಅಗ್ರಜ. ಹೇ ಅನುಜ. ದೂತರನ್ನು ಕೊಟ್ಟು ಬಲು ಆತುರದಿಂದ ಕರೆ ಕಳಿಸಿದ ಕಾರಣ ಹೇಳಬೇಕಯ್ಯ ಅಗ್ರಜನೇ. ಹೇ ಅನುಜಾತರಿ. ಹೇ ಅಗ್ರಜನೇ. ದೂತರನ್ನು ಕೊಟ್ಟು ಆತುರದಿಂದ ಕರೆ ಕಳಿಸಿದ ಕಾರಣವೇನೆಂದರೆ ಹೇಳಿರುವುದು ದೇವೋ. ಆ ಬಂಡ ರಾಮನು ಸುರಪಾಣಿಕೆಯ ಮಾನಭಂಗ ಮಾಡಿ ಅದಕ್ಕಾಗಿ ನಾನು ಆ ಸೀತೆಯನ್ನು ಕದ್ದು ಲಂಕೆಗೆ ತಂದಿರುವನು. ಆ ಬಂಡ ರಾಮನು ಕಪಿಸೈನ್ಯವನ್ನು ಕಟ್ಟಿಕೊಂಡು ಬಂದು ಲಂಕೆಗೆ ಮುತ್ತಿಗೆಯನ್ನು ಹಾಕಿ ನಮ್ಮನಲ್ಲಿ ಯುದ್ಧ ಮಾಡಿ ಕುಂಭಕರ್ಣ ಇಂದ್ರಜಿತುವಿನನ್ನು ಸಂಹಾರ ಮಾಡಿರುವನು. ಅವನ ಗರ್ವ ಖಂಡನೆಗಾಗಿ ನಿಮ್ಮನ್ನು ಕರೆ ಕೈಸಿದ್ದನೆ ಯಾ ಅನುಜಾತರೆ. ಹೇ ಆಗ್ರಜನೇ. ಏ ಅನುಜ, ಈಗಲೇ ಹೋಗಿ ಆ ಬಂಡ ರಾಮ ಲಕ್ಷ್ಮಣರನ್ನು ಹೊತ್ತುಕೊಂಡು ಬಂದು ನಮ್ಮ ಕಾಳಿದೇವಿಗೆ ಬಲಿ ಕೊಡುತ್ತೇವೆ. ಬೇಗನೆ ಅಪ್ಪಣೆ ಕೊಡುವಂತನಾಗಯ್ಯ ಅಗ್ರಜನೇ. ಜಯಶಾಲಿ ಆಗಿ ಬರುವಂತರಾಗಿ. ಯಾಕಾಗಲಲ್ಲದು? ಎಲ ಸಾರಥಿ, ರಾಮ ಲಕ್ಷ್ಮಣರ ಬಳಿ ರಥವನ್ನು ಹೊಡೆಯುವಂತನಾಗು. Thank you. ನಾರಾಯಣ ನಾರಾಯಣ. ನಾರದ ಮುನಿಗೆ ವಂದಿಸುವೆನು. ನಿಮಗೆ ಕಲ್ಯಾಣವಾಗಲಿ. ಮೇಲೆ ಕೇಳುವಂತವರಾಗಿ. ಯಾಕಾಗಲಲ್ಲದು? ಆಹಾ, ಏನ್ ಆಶ್ಚರ್ಯ, ಏನಯ್ಯ ಆ ವಿಭೀಷಣ? ಒಡ ಹುಟ್ಟಿದವನಾದ ರಾವಣನ ವಿರೋಧವಾಗಿ ದೇಶದ್ರೋಹ ಮಾಡುತ್ತಿರುವೆಯ? ಏ ನಾರದ ಮುನಿಗಳೇ, ಅನ್ಯಾಯ ಅಧರ್ಮಗಳ ನೆಲೆಯಾದ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡಿ ನೀತಿ ಧರ್ಮಗಳ ನೆಲೆಯಾದ ಸ್ವಾಮಿತ್ವವನ್ನು ಸ್ಥಾಪಿಸಿ ಜಗತ್ತಿನ ಕಂಟಕವನ್ನು ನಿವಾರಿಸಬೇಕೆನ್ನುವ ನಾನು ದೇಶದ್ರೋಹಿ. ಧನ್ಯ ವಿಭೀಷಣ, ನಿನ್ನ ನುಡಿಯು ಸತ್ಯವಾಗಿದೆ. ಹೇ ಆಹಾ, ಬಾಲದೇವರು ಬಹಳ ದಿನಗಳಿಂದ ಭೇಟಿಯಾಗಿಲ್ಲ. ಸುಟ್ಟ ಲಂಕೆಯ ಸಮಾಚಾರಕ್ಕಾಗಿ ಮತ್ತೆ ಬಂದ ಹಾಗಿದೆಯಲ್ಲ. ಪೂಜ್ಯರೇ, ಈ ಬಾರಿ ಲಂಕೆಗಿಂತ ಲಂಕಾಧೀಶನ ಸಮಾಚಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಹೇ ಆಂಜನೇಯ. ಹೇ ಪೂಜ್ಯರೇ, ಲಂಕಾಧೀಶನನ್ನು ಸಂಹಾರ ಮಾಡುವಷ್ಟರಲ್ಲಿ ಆ ರಾವಣನು ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಲು ಪಾತಾಳ ಲೋಕದಿಂದ ಐರಾವಣ ಮೈರಾವಣರನ್ನು ಕರೆಸಿದ್ದಾನೆ. ರಾಕ್ಷಸಿ ಮಾಯೆ ಬಲು ಎಚ್ಚರ, ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ ಪೂಜ್ಯರೇ, ಹೋಗಿ ಬರುವಂತರಾಗಿರಿ. ನಾರಾಯಣ ನಾರಾಯಣ ನಾರಾಯಣ. ಹೇ ಆಂಜನೇಯ. ಹೇ ವಿಭೀಷಣ, ಬೇಗನೆ ಹೋಗಿ ರಾಮ ಲಕ್ಷ್ಮಣರನ್ನು ಕಾಪಾಡುವಂತನಾಗು. ಹೇ ವಿಭೀಷಣ, ನೀನೇನು ಚಿಂತಿಸಬೇಡ. ಶ್ರೀರಾಮ ಲಕ್ಷ್ಮಣರ ರಕ್ಷಣೆಗಾಗಿ ಎನ್ನ ಬಾಲದಿಂದ ಭದ್ರವಾದ ಕೋಟೆಯನ್ನು ನಿರ್ಮಿಸುತ್ತೇನೆ. ಅದಕ್ಕೆ ಕಪಿಕುಲವನ್ನು ಕಾವಲಿಡುತ್ತೇನೆ. ತಿಳಿಯಿತೇ ವಿಭೀಷಣ? ಹೇ ಆಂಜನೇಯ, ಹಾಗಾದರೆ ಬೇಗನೆ ಕೋಟೆ ಕಟ್ಟುವ ಕೆಲಸವನ್ನು ಪ್ರಾರಂಭಿಸೋಣ. ನಡೆಯುವಂತನಾಗು. ಹೇಳುತ್ತೇನೆ ಕೇಳುವಂತನಾಗು. ಅದೇನಿರೋದು ಹೇಳುವಂತನಾಗು. ಶಿಬಿರವು ಮಧ್ಯರಾತ್ರಿ ಆಗಿದೆ. ಎಲ್ಲರೂ ಮಲಗಿದ್ದಾರೆ. ಸದ್ದ ಗದ್ದಲ ಮಾಡದೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗೋಣ. ನಡೆಯುವಂತನಾಗು. ಹೇ ಅನುಜ, ಈ ಕೋಟೆ ಒಳಗೆ ಹೋಗದಂತೆ ಬಲು ಎತ್ತರದಿಂದ ಕಟ್ಟಿದ್ದಾರೆ ಈ ಕೋಟೆಯನ್ನು. ಆದ್ದರಿಂದ ನಿನ್ನ ಮಾಯಾಜಾಲದಿಂದ ಸುರಂಗ ಮಾರ್ಗವನ್ನು ತೋಡು. ಅಲ್ಲಿಂದ ಹೋಗಿ ರಾಮ ಲಕ್ಷ್ಮಣರನ್ನು ಕದ್ದುಕೊಂಡು ಹೋಗೋಣ. ತಿಳಿಯಿತೇ ಅನುಜ? ಹೇ ಆಗ್ರಜ, ನನ್ನ ಮಾಯಾ ಮಂತ್ರದಿಂದ ಸುರಂಗ ಮಾರ್ಗವನ್ನು ತೋಡುವೆನು. ಬೇಗನೆ ಹೋಗಿ ರಾಮ ಲಕ್ಷ್ಮಣನು ಎತ್ತಿಕೊಂಡು ಬರೋಣ. ನಡೆಯುವಂತನಾಗು. ಎಲ್ಲ ಸಾರಥಿ, ಸುರಂಗ ಮಾರ್ಗವಾಗಿ ರಥವನ್ನು ಹೊಡೆಯುವಂತನಾಗು. ಶಿವ, ಘಾತವಾಯಿತು ಘಾತವಾಯಿತು. ಆ ರಾಕ್ಷಸರು ಮಾಯಾಜಾಲದಿಂದ ಶ್ರೀರಾಮ ಲಕ್ಷ್ಮಣರನ್ನು ಹೊತ್ತುಕೊಂಡು ಹೋಗಿದ್ದಾರೆ. ಅಯ್ಯೋ ಶಿವ ಶಿವ, ಘಾತವಾಯಿತು ಘಾತವಾಯಿತು. ಹೇ ದೇವ, ಹೆಣ್ಣ ನುಡಿಯನ್ನು ಆಲಿಸುವಂತನಾಗು. ಹೇ ದೇವಾ ಸಾಧಿಸಿದ ಕುಳಿತರೆ ಮುಂದಾಗುವ ಪ್ರಯೋಜನವೇನು? ಇದೇ ಮಾರ್ಗವಾಗಿ ಹೋಗಿ ರಾಮ ಲಕ್ಷ್ಮಣನನ್ನು ಸೋಧಿಸಿ ತರುವಂತನಾಗು. ತಿಳಿಯತೆ ಆಂಜನೇಯನೆ. ಹೌದು ವಿಭೀಷಣ, ನೀನು ಹೇಳುವುದು ಸತ್ಯವಾಗಿದೆ. ಇದೇ ಮಾರ್ಗವಾಗಿ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಶೋಧಿಸಿಕೊಂಡು ಬರುತ್ತೇನೆ. ಎಲ ಸಾರಥಿ, ಇದೇ ಮಾರ್ಗವಾಗಿ ರಥವನ್ನು ಹೊಡೆಯುವಂತನಾಗು. ನಮ್ಮ ರಾಜ್ಯಗ್ರಹದಲ್ಲಿ ಸಡಗರ ಸಂಭ್ರಮ ನಡೆಯುತ್ತಿದ್ದಂತೆ ಕಾಣುತ್ತದೆ. ಅಲ್ಲಿಗೆ ಹೋಗಿ ನೋಡೋದು ನಡೆಯುವಂತವಳಾಗು. ಆಗಲಿ ದೇವಿ, ಹೋಗೋಣ ನಡೆ. ಹೇ ಸಖಿ, ಈ ಇಬ್ಬ ಮಹಾನುಭಾವರನ್ನು ಕಾಳಿದೇವಿಗೆ ನರಬಲಿ ಕೊಡುವರಂತೆ. ಅಲ್ಲಿ ನೋಡು, ಡೊಂಗುರವನ್ನು ಸಾರುತ್ತಿರುವರು. ಬೇಗನೆ ಹೋಗಿ ಅವರನ್ನು ಕಾಪಾಡೋಣ, ನಡೆಯುವಂತವಳಾಗು. ಹೇ ಸಖಿ, ಹೇ ಸುಂದರಿ, ಇವರ ಸೌಂದರ್ಯವನ್ನು ನೋಡಿದರೆ ನನ್ನ ಮನಸ್ಸಿಗೆ ಕಸವಿಸಿ ಆಗುತ್ತದೆ. ಇವರನ್ನು ಯಾರೆಂದು ಮಾತನಾಡಿಸಿ ನೋಡುವ? ಹೇ ಮಹಾನುಭಾವರೇ, ತಾವು ಯಾರು, ತಮ್ಮ ಹೆಸರನ್ನು ಹೇಳುವಂತವರಾಗಿರಿ. ಹೇ ಸುಂದರಿ, ನಾವು ಭೂಲೋಕಕ್ಕೆ ಒಡೆಯನಾದ ದಶರಥ ಮಹಾರಾಜರ ಮಕ್ಕಳು, ರಾಮ ಮತ್ತು ಲಕ್ಷ್ಮಣ. ತಿಳಿಯಿತೇ ಸುಂದರಿ? ಹೇ ಸುಂದರಂಗ, ಹೇ ಸುಂದರಂಗ, ನಿಮ್ಮನ್ನು ಕಾಳಿದೇವಿಗೆ ಬಲಿ ಕೊಡುವರಂತೆ. ಅದಕ್ಕಾಗಿ ನಾನು ನಿಮ್ಮನ್ನು ಕಾಪಾಡಲು ಬಂದಿರುವೆನು. ನೀವು ಹೇಗಾದರೂ ಮಾಡಿ ನನ್ನನ್ನು ಸರಸ ಮಾಡುವ ಎಂದು ಕೇಳಿಕೊಡ್ತೇನೆ ದೇವ. ಹೇ ಸುಂದರ ಅಂಗ, ಏನು ನುಡಿಯನ್ನು ಲಾಲಿಸುವಂತವಳಾಗಿದೆ. ಹೇ ಸುಂದರಿ, ಅದನ್ನು ಹೇಳುವಂತವಳಾಗು. Yeah. ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವಂತವಳಾಗು. ಯಾಕಾಗಲಿಲ್ಲ ಅದು? ಹೇ ದೇವ ರಾಮಚಂದ್ರ, ಹೇ ಆಂಜನೇಯ, ನಾವು ಇಲ್ಲಿಂದ ಹಾಗೆ ಹೋಗುವಂತಿಲ್ಲ. ಶಿವ, ಈ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿಯೇ ಇಲ್ಲಿಂದ ಹೋಗೋಣ. ತಿಳಿಯಿತೇ ದೇವ? ಆಗಲಿ, ಹಾಗೆ ಮಾಡೋಣ. ಏನೈ ಸಾರಥಿ, ಐ ರಾವಣ ಮೈ ರಾವಣರನ್ನು ಬರಮಾಡುವಂತವನಾಗು. ನೀನು ಮೈರಾವಣ ನೈವೇದ್ಯ ಮಾಡು, ನಾನು ಐರಾವಣ ನೈವೇದ್ಯ ಮಾಡುತ್ತೇನೆ. ತಿಳಿಯುತ್ತೇನೆ ಯಾ ಲಕ್ಷ್ಮಣ? ಯಾಕಾಗಲ್ಲದು? ನಮ್ಮನ್ನು ಈ ಯುದ್ಧ ಭೂಮಿಗೆ ಕರೆ ಕಳಿಸಿದವರು ಯಾರು? ಯಾರು ನಮ್ಮನ್ನು ಈ ಪಾತಾಳ ಲೋಕಕ್ಕೆ ಕರೆ ತಂದರು? ಅವರೊಡನೆ ಯುದ್ಧ. ಹಾಗಾದರೆ ಯುದ್ಧಕ್ಕೆ ಎದುರಾಗುವಂತನಾಗಲೇ ಮೂರ್ಖನೆ. ಎದುರಾಗುವ ಮೂರ್ಖ ದುರಾತ್ಮ. ಅಯ್ಯೋ ಶಿವ ಶಿವ ಶಿವ ಶಿವ ಶಿವ, ಎಲೈ ಬಂಡರಾಮ, ಎಲೈ ದುಷ್ಟ ರಕ್ಕಸ, ನನ್ನ ಸಹೋದರನನ್ನು ಸಂಹರಿಸಿದನೆಂದು ಗರ್ವದಿಂದ ಮೆರೆಯಬೇಡ. ಎಲೈ ದುಷ್ಟ ರಕ್ಕಸ, ನಿನ್ನ ಮರಣವು ತುಂಬಿ ಬಂದಂತೆ ಕಾಣುತ್ತದೆ. ತಡ ಮಾಡಿದ ಯುದ್ಧಕ್ಕೆ ಸಿದ್ಧನಾಗು. ಎದುರಾಗುವಂತನಾಗು ಮೂರ್ಖ. Come on. ಅಂಬಗಹ